ಇಂದಿನ ವಿಷಯ ಸಾವಯವ ಕೃಷಿ ಮತ್ತು ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು. ಭಾಗವಹಿಸುತ್ತಿದ್ದಾರೆ ಅಪರ ಕೃಷಿ ನಿರ್ದೇಶಕರಾದ ವೆಂಕಟರಾಮರೆಡ್ಡಿ ಜೆ ಪಾಟೀಲ್ ಹಾಗೂ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ ಎಚ್ಎಸ್ಬಿ ರಾಜು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಕೇಳಿ, ಇದು ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಪ್ರಿಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಸಾವಯವ ಕೃಷಿ ಮತ್ತು ಸಾವಯವ ಕೃಷಿ ಪ್ರೋತ್ಸಾಹಕ್ಕೆ ಕೃಷಿ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಬೆಂಗಳೂರು ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಇದ್ದಾರೆ ಅಪರ ಕೃಷಿ ನಿರ್ದೇಶಕರಾದಂಥ ಶ್ರೀ ವೆಂಕಟರಾಮರೆಡ್ಡಿ ಜೆ ಪಾಟೀಲ್ ಅವರು. ನಮಸ್ಕಾರ ವೆಂಕಟರಾಮರೆಡ್ಡಿ ಅವರು. ನಮಸ್ಕಾರ. ಹಾಗೆಯೇ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಎಚ್ಎಸ್ಪಿ ರಾಜು ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ರಾಜು ಅವರು. ನಮಸ್ಕಾರ. ತಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಕೇಳಿದ್ರೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಬಳಸಬಹುದಾದಂಥ ದೂರವಾಣಿ ಸಂಖ್ಯೆಗಳು 2237477, 2237478, ಹಾಗೆಯೇ ಮತ್ತೊಂದು ದೂರವಾಣಿ ಸಂಖ್ಯೆ 2237449999, STD ಕೋಡ್ 080. ಈಗ ವೆಂಕಟರಾಮರೆಡ್ಡಿ ಅವರೇ, ಪ್ರಾರಂಭದಲ್ಲಿ ನಮ್ಮ ಕೃಷಿಕರಿಗೆ ಈ ಸಾವಯವ ಕೃಷಿ ಅಂದ್ರೇನು ಅಂತ ಒಂದು ಸರಳವಾಗಿ ಪರಿಚಯ ಮಾಡಿಕೊಡ್ತೀರಾ? ಎಲ್ಲರಿಗೂ ರೈತ ಬಾಂಧವರಿಗೆ ನಮಸ್ಕಾರ. ಸಾವಯವ ಕೃಷಿ ಅಂದರೆ ಒಂದು ಸಮಗ್ರ ಕೃಷಿ ಉತ್ಪಾದನೆ ನಿರ್ವಹಣಾ ಪದ್ಧತಿ, ಸ್ಥಳೀಯವಾಗಿ ಲಭ್ಯ ಇರುವ ನೈಸರ್ಗಿಕವಾಗಿ ವಿಧಾನಗಳಿಂದ ಅನುಸರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಜೊತೆಗೆ ಪರಿಸರ ಸ್ನೇಹಿ ಜೈವಿಕ ವಿಧಾನಗಳಿಂದ ಕಳೆ ಕೀಟ ಮತ್ತು ಹಾಗೂ ರೋಗ ನಿಯಂತ್ರಣ ಮಾಡಿ ನೈಸರ್ಗಿಕ ಸಂಪನ್ಮೂಲವನ್ನು ವೃದ್ಧಿಗೊಳಿಸುವ ಜೊತೆಗೆ ಆಹಾರ ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡುವುದೇ ಸಾವಯವ ಕೃಷಿ ಅಂತ ಹೇಳಬಹುದು. ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ನಮ್ಮ ಅನುಕೂಲಕ್ಕಾಗಿ ಬಳಸ್ಕೊಳ್ಬೇಕು. ಮತ್ತೆ ವಿಷಮುಕ್ತ ಆಹಾರದ ಉತ್ಪಾದನೆ ನಮ್ಮ ಈ ಸಾವಯವ ಕೃಷಿಯ ಮುಖ್ಯ ಉದ್ದೇಶ ಅಂತ. ಈಗ ರಾಜು ಅವರೇ, ಮುಖ್ಯವಾಗಿ ನಮ್ಮ ದೇಶದಲ್ಲಿ ಈ ಸಾವಯವ ಕೃಷಿ ಅವಶ್ಯಕತೆ ಏನಿದೆ ಅಂತೀರಿ? ಈ ನಮ್ಮಲ್ಲಿ 60ರ ದಶಕದಲ್ಲಿ ಬೆಳೀತಾ ಇರತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಅಧಿಕ ಇಳುವರಿ ಕೊಡ್ತಕ್ಕಂಥ ಹಾಗೂ ಸಂಕರ್ಣ ತಳಿಗಳ ಅಭಿವೃದ್ಧಿ ಮಾಡಿ ಅದಕ್ಕೆ ಹೆಚ್ಚಿನ ಪೋಷಕಾಂಶ ಒದಗಿಸ್ತಕ್ಕಂಥ ರಸಗೊಬ್ಬರಗಳನ್ನು ಬಳಸಿ ಹೆಚ್ಚಿನ ಆಹಾರ ಉತ್ಪಾದನೆ ಮಾಡಿದ್ವಿ. ಇದರಿಂದಾಗಿ ಏನಾಯಿತು, ಮಣ್ಣು, ಪರಿಸರ, ನೀರು ಇವೆಲ್ಲವೂ ಕೂಡ ಒಂದು ಹದಗೆಟ್ಟಂಥ ಒಂದು ಪರಿಸ್ಥಿತಿಗೆ ಬಂದು ಇದರ ದುಷ್ಪರಿಣಾಮಗಳಿಂದಾಗಿ ಮಾನವನ ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಇದಾಯಿತು. ಸೊ ಹೀಗಾಗಿ ಈ ದುಷ್ಪರಿಣಾಮಗಳಿಂದ ಹೊರಬರೋದಕ್ಕೆ ನಮಗೆ ಸಾವಯವ ಕೃಷಿಯ ಒಂದು ಅವಶ್ಯಕತೆ ಇದೆ. ಸೊ ಅದು ಒಂದು ಸುಸ್ಥಿರ ಕೃಷಿಯಾಗಿರೋದ್ರಿಂದ ಸಾವಯವ ಕೃಷಿಯ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅದು. ಈಗ ಮುಖ್ಯವಾಗಿ ವೆಂಕಟರಾಮರೆಡ್ಡಿ ಅವರೇ, ಈ ಸಾವಯವ ಕೃಷಿಯ ಮೂಲ ತತ್ವಗಳು ಏನೇನು ಅಂತೀರಿ? ಸಾವಯವ ಕೃಷಿಯಲ್ಲಿ ಮೂಲ ನಾವು ಯಾವ್ಯಾವ ವಸ್ತುಗಳು ನಮಗೆ ಯಾವ್ಯಾವ ವಿಧಾನಗಳು ಮಾಡಬೇಕಾದ್ರೆ ಮುಖ್ಯವಾಗಿ ಒಂದು ಕಡಿಮೆ ಉಳುಮೆ ಮಾಡುವುದು, ಸಾವಯವ ಹೊದಿಕೆ ಹಾಗೂ ಮಣ್ಣಿನ ಸಾವಯವ ಅಂಶಗಳನ್ನು ಅಭಿವೃದ್ಧಿಪಡಿಸೋದು, ಮಣ್ಣು ಮತ್ತು ನೀರು ಸಂರಕ್ಷಣೆ, ಮಳೆ ನೀರು ಸಂಗ್ರಹಣೆ, ಸಮಗ್ರ ಕೃಷಿ ಪದ್ಧತಿ ಅನುಸರಣೆ ಹಾಗೂ ಮಿಶ್ರ ಬೇಸಾಯ, ಬೆಳೆ ಪರಿವರ್ತನೆ ಹಾಗೂ ದ್ವಿದಳ ಧಾನ್ಯ ಬೆಳೆಗಳ ಆಧಾರಿತ ಪದ್ಧತಿಗಳು ಮತ್ತು ಹೆಚ್ಚಿನ ರೂಪದಲ್ಲಿ ಸಾವಯವ ಗೊಬ್ಬರಗಳು, ದ್ರವ ರೂಪದ ಗೊಬ್ಬರಗಳ ಬಳಕೆ, ಜೈವಿಕ ಗೊಬ್ಬರಗಳ ಬಳಕೆ, ಜೈವಿಕ ಕೀಟನಾಶಕಗಳ ಬಳಕೆ ಹಾಗೂ ಮತ್ತು ಬೆಳೆ ಮತ್ತು ಹಾಗೂ ತಳಿಗಳ ವೈವಿಧ್ಯತೆ ಮತ್ತು ಸಮಗ್ರ ಕೃಷಿ ಪದ್ಧತಿ, ಇವೇ ಮೂಲ ಸಾವಯವ ಕೃಷಿಯ ತತ್ವಗಳು. ಓಹೋ, ಸಮಗ್ರ ಕೃಷಿ ಪದ್ಧತಿಗಳು ಕೂಡ ಇದರಲ್ಲಿ ಸೇರಿದವೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ಹಾಂ ನಮಸ್ಕಾರ, ತಮ್ಮ ಹೆಸರು? ಮೈಸೂರು ಜಿಲ್ಲೆ ಟಿ ನರಸಪುರ ತಾಲೂಕು ಸೋಸೈ ಗ್ರಾಮದಿಂದ ಮಾಧವೇಶ್ವರ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ಗುರುಗಳ. ಪ್ರಶ್ನೆ ಕೇಳಿ ದಯಮಾಡಿ ಸರ್. ತಾವು 1966-70ರಲ್ಲಿ ರಾಸಾಯನಿಕ ಗೊಬ್ಬರ ಹಾಕಿ ಅಂತ ತೋರಿಸ್ಕೊಟ್ಟವರು ನೀವು ಆದ್ರಿ. ಈಗ ಸಾವಯವದ್ರಲ್ಲಿ ಮುಕ್ತಿ ಪಡೀರಿ ಅಂತ ನೀವು ಹೇಳ್ದಂಗೆಲ್ಲ ಮಾಡ್ತಾ ಇದೀವಿ ರೈತರು. ಈಗ ಆದ್ಯತೆ ಸಾವಯವ ಕೊಡ್ತಾ ಇದ್ರು ಏನ್ ಉದ್ದೇಶ ಗುರುಗಳ? ಈಗ 60ರ ದಶಕದ ಆಗ ಅನಿವಾರ್ಯವಾಗಿತ್ತು ಇವರೇ, ಆಹಾರ ಉತ್ಪಾದನೆ ನಮಗೆ ಜಾಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಸೊ ಬೆಳೀತಾ ಇರತಕ್ಕಂತ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮಾಡಲೇಬೇಕಾದಂತ ಅನಿವಾರ್ಯ ಇತ್ತು. ಹಾಗಾಗಿ ಆಗಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಮಾಡಬೇಕಾಗಿ ಬಂತು. ಸೊ ಅದರ ಪರಿಣಾಮವಾಗಿ ಮನುಷ್ಯನ ಆರೋಗ್ಯದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪರಿಣಾಮ ಕಾಣ್ತಾ ಇರೋದ್ರಿಂದ ಸೊ ಸಾವಯವ ಕೃಷಿಯನ್ನ ಪರ್ಯಾಯವಾಗಿ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಈಗ ನಮಗೆ ಮತ್ತೆ ಬಂದಿದೆ. ಸೊ ಹಾಗಾಗಿ ಈ ಬದಲಾವಣೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಇಲಾಖೆಯ ಉದ್ದೇಶ. ಖಂಡಿತ, ಮೊದಲ 3-4 ವರ್ಷಗಳಲ್ಲಿ ರೈತರಿಗೆ ಉತ್ಪತ್ತಿ ಕಡಿಮೆ ಆಗಿ ಅದರ ಮೂಲಕ ಉತ್ಪಾದನೆಯಲ್ಲಿ ಹಣ ಬರ್ತಕ್ಕಂಥದ್ದು ಕಡಿಮೆ ಆಗ್ಬೋದು. ಇದನ್ನ ಮನಗೊಂಡು ಸರ್ಕಾರ ಯಾವಾಗಲೂ ಸಾವಯವ ಉತ್ಪನ್ನಗಳಿಗೆ ಉಳಿದ ಉತ್ಪನ್ನಗಳಿಗೆ ಹೋಲಿಸಿಕೆ ಮಾಡೋದಲ್ಲಿ 20% ಹೆಚ್ಚಿನ ಒಂದು ದರ ಕೊಡಲಿಕ್ಕೆ ಸರ್ಕಾರ ಕೂಡ ಅದರಲ್ಲಿ ಪ್ರಯತ್ನ ಪಡ್ತಾ ಇದೆ. ಸೊ ಹಾಗಾಗಿ ಖಂಡಿತ 4-5 ವರ್ಷಗಳ ನಂತರ ಈಗೇನು ನೀವು ರಾಸಾಯನಿಕಗಳನ್ನು ಬಳಸಿ ಮಾಡ್ತಾ ಇದ್ದೀರಿ ಅದೇ ಇಳುವರಿಯನ್ನ ಸಾವಯವ ಪದ್ಧತಿಯಲ್ಲೂ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಧನ್ಯವಾದ ಕರೆ ಮಾಡಿದಕ್ಕೆ ಮಹಾದೇವ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯವಾಗಿ ನಾವು ಮತ್ತೊಂದು ಈಗ ಕರೆಯನ್ನ ನಾವು ಸ್ವೀಕರಿಸೋಣ. ಹಲೋ ಹಲೋ, ಹಾ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ ಸರ್, ನಾವು ನಂದಿಗುಡಿ ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಸರ್. ಪ್ರಶ್ನೆ ಕೇಳಿ. ಪ್ರಶ್ನೆ ಅಂತಂದ್ರೆ ಸರ್, ಇದು ಮೆಣಸಿನ್ಕಾಯಿ ಈಗ ಎಲ್ಲ ಕೊಳ್ತವಲ್ಲ ಸರ್, ಏನೇ ಮಾಡಿದ್ರು? ಇಲ್ಲ, ಇದು ಈ ಪ್ರಶ್ನೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಇಲ್ಲ, ಅವರು ನೀವು ಬಹುಶಃ ಈ ಸಬ್ಜೆಕ್ಟ್ಗೆ ಆಗ್ಲಿಕ್ಕಿಲ್ಲ, ಬಟ್ ನೀವು ಸಾವಯವ ಇದರಲ್ಲಿ ಪದ್ಧತಿಯಲ್ಲಿ ಬೆಳೆದೆ ಬಹುಶಃ ಆ ತರ ಆಗ್ಲಿಕ್ಕಿಲ್ಲ, ಅದರ ಒಂದು ಹೆಚ್ಚಿನ ಒಂದು ಇದರಲ್ಲಿ ನಿಮಗೆ ಅನುಕೂಲ ಆಗ್ಬೋದು. ಈ ಸೂಕ್ತವಾದ ಪ್ರಶ್ನೆ ಆಗ್ಲಿಕ್ಕಿಲ್ಲ ಈ ಸಾವಯವ ಕೃಷಿಗೆ. ಮುಖ್ಯವಾಗಿ ಅವರು ಮಳೆಗಾಲದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಅವರು ಕಾಳಜಿ ವಹಿಸಬೇಕಾಗತ್ತೆ. ಮುಂಚಿತವಾಗಿ ಅದನ್ನ ಕೊಯ್ಲು ಮಾಡಿಕೊಂಡು ನಾವು ಬಳಸ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ರಾಜು ಅವರೇ, ನಾವು ಈ ಮೊದಲಾಗಿ ಸಾಂಪ್ರದಾಯಿಕ ಕೃಷಿ ಮಾಡ್ತಾ ಇರ್ತೀವಿ, ಅಂದರೆ ಈ ರಸಗೊಬ್ಬರ ಎಲ್ಲ ಬಳಸಿ ಕ್ರಿಮಿನಾಶಕಗಳೆಲ್ಲ ಬಳಸಿ ನಾವು ಮಾಡ್ತಾ ಇರ್ತೀವಿ. ಈ ಸಾವಯವ ಕೃಷಿ ಪರಿವರ್ತನಾ ಮಾರ್ಗೋಪಾಯಗಳು ಏನು ಅಂತೀರಿ? ಇಲ್ಲ, ಇದನ್ನು ನಾವು ಒಂದು 5-6 ವಿಭಾಗಗಳಾಗಿ ವಿಂಗಡಿಸ್ಬೋದಾಗತ್ತೆ. ಮೊದಲನೇದಾಗಿ ನಾವು ಸಾವಯವ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸ್ಕೊಂಡು ಅದನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ರೂಢಿಸ್ಕೋಬೇಕಾಗುತ್ತೆ. ಸೊ ಮೊದಲನೇದಾಗಿ ನಮ್ಮಲ್ಲೇ ದೊರೆತಕ್ಕಂಥ ಹಸಿರಿಲ ಗೊಬ್ಬರಗಳು, ಬೀಜಗಳನ್ನ ಹಿಂದೆ ಎಲ್ಲ ಗೊತ್ತಿದೆ, ಈ ಹೊಂಗೆ ಆಗ್ಬೋದು, ಗ್ಲಿರಿಸಿಡಿ ಆಗ್ಬೋದು, ಇವುಗಳನ್ನೆಲ್ಲ ಕಟ್ ಮಾಡಿ ಜಮೀನಿಗೆ ಮಿಕ್ಸ್ ಮಾಡ್ತಾ ಇದ್ವಿ. ಸೊ ಅದು ಒಂದಿದೆ. ಮತ್ತು ಹೊದಿಕೆ ಬೆಳೆಗಳು, ನಮ್ಮ ದ್ವಿದಳ ಧಾನ್ಯಗಳದ ಹುರುಳಿ ಆಗ್ಬೋದು, ಸಸ್ಬಿನಿ, ಈ ಥರದ ಹುರುಳಿ, ಅಲಸಂದೆ, ಇವುಗಳನ್ನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ನಮ್ಮ ಜಮೀನಲ್ಲೇ ಬೆಳೆದು ಉಳಿಕೆ ಆಗ್ತಕ್ಕಂಥ ಬೆಳೆ ಉಳಿಕೆಗಳನ್ನು ಜಮೀನಿಗೆ ಸೇರಿಸ್ತಕ್ಕಂಥದ್ದು. ಮತ್ತು ನಮ್ಮಲ್ಲಿ ಸಾವಯವ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಎರೆಹುಳು ಗೊಬ್ಬರ ಆಗ್ಬೋದು, ಮತ್ತು ಬಯೋಡೈಸರ್ನಿಂದ ಉತ್ಪತ್ತಿ ಆಗ್ತಕ್ಕಂಥ ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ದು, ಹಿಂಡಿಗಳು, ಹಸಿರೆಲೆಗಳು ಗೊಬ್ಬರಗಳನ್ನ ಬಳಸ್ತಕ್ಕಂಥದ್ದು, ಜೈವಿಕ ಗೊಬ್ಬರಗಳು ಎಲ್ಲರಿಗೂ ಗೊತ್ತಿರುತ್ತೆ, ನಮ್ಮ ರೈಸೋಬಿಯಮ್, ಆಸ್ಟ್ರೋಬ್ಯಾಕ್ಟರ್, ಅಸೋಸ್ಪೆರ್ಲಮ್, ಇವುಗಳನ್ನ ಬಳಸ್ತಕ್ಕಂಥದ್ದು. ಜೊತೆಗೆ ಈಗ ಅವುಗಳು ಕೂಡ ಸಾವಯವ ರೂಪದಲ್ಲಿಯೂ ಇದರಲ್ಲಿ ಸಾವಯವ ಕೂಡ ಕೊಡಲಿಕ್ಕೆ ಅವಕಾಶಗಳು ಇದ್ದಾವೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ, ಜಗರಿ ಸರ್. ನಮಸ್ಕಾರ, ತಮ್ಮ ಹೆಸರು? ಶಿವಣ್ಣ ಅಂತ ಸರ್. ಶಿವಣ್ಣ ಅವ್ರು ಎಲ್ಲಿಂದ ಮಾತಾಡ್ತಾ ಇದ್ದಾರೆ? ಮೈಸೂರು ಜಿಲ್ಲೆ ನಂದಿಗುಡಿ ತಾಲೂಕು ನಗಲೇನೆ ಸರ್. ಶಿವಣ್ಣ ಅವರೇ, ಪ್ರಶ್ನೆ ಕೇಳಿ, ಸಾವಯವ ಕೃಷಿಗೆ ಸಂಬಂಧಪಟ್ಟ ಪ್ರಶ್ನೆಯನ್ನ. ಕೇಳ್ತೀನಿ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಇವಾಗ ನಮ್ ಕಡೆ ನಂದಿಗುಡಿ ಸೈಡ್ ಎಲ್ಲ ಸರ್ ಈಗ ಭತ್ತ ಬೆಳಿತಾರೆ ಸರ್. ಭತ್ತ ಬೆಳೆದಾಗ ಸರ್ ಹುಲ್ಲು ಮೊದಲು ದನ ಕರುವಿದ್ದೆ, ದನ ಕರುಗಳಿಲ್ಲ, ಹಾಗಾಗಿ ಮಿಷಿನ್ ಕಟ್ ಮಾಡೋ ಹುಲ್ಲೆಲ್ಲ ವೇಸ್ಟ್ ಆಗುತ್ತೆ ಸರ್. ಹೌದು, ಅದೆಲ್ಲ ಭೂಮಿ ಸೇರಿಸ್ಬೋದ ಇಲ್ಲ ಸುಡ್ಬೋದ ಸರ್? ಅಂತ ಸುಡಬಾರ್ದು, ಅದು ಅದನ್ನ ಹೊದಿಕೆಯಾಗಿ ಪರಿಣಮಿಸಿ ಅದಕ್ಕೆ ಅದನ್ನ ಅದರಲ್ಲೇ ಹೊಲದಲ್ಲೇ ಹಾಕಿದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಮತ್ತು ಇದರಿಂದ ಸಾವಯವ ಇಂಗಾಲ ಕೂಡ ನಮ್ಮ ಮಣ್ಣಿನಲ್ಲಿ ಹೆಚ್ಚಿಗಾಗುತ್ತೆ. ಅದನ್ನ ದಯವಿಟ್ಟು ತಾವು ಸುಡಬೇಡಿ, ಸುಟ್ಟರೆ ಅದು ನಮ್ಮ ಪರಿಸರದಲ್ಲಿ ಇನ್ನು ಪರಿಸರ ಮಾಲಿನ್ಯ ಆಗುತ್ತೆ ಹೊರತು ಯಾವುದೇ ತರ ಅನುಕೂಲ ಆಗೋದಿಲ್ಲ. ಅದನ್ನ ನೀವು ಮತ್ತೆ ಮಣ್ಣಿನಲ್ಲೇ ಸೇರಿಸೋದು ಒಳ್ಳೇದು. ಅಲ್ಲ, ನೀವು ಏನ್ ಹೇಳ್ತೀರಿ ಈಗ? ನೀವು ಬೆಳೆ ಕಟಾವಾದ್ಮೇಲೆ ಇರ್ತಕ್ಕಂಥ ಕೂಳೆನ ಮತ್ತೆ ಉಳುಮೆ ಮಾಡಿದಾಗ ನಾವು ಜಮೀನಿಗೆ ಸೇರಿಸ್ತೀವಿ, ಅದೇ ರೀತಿ ಇದನ್ನ ಬಿದ್ದಂತ ನೀವು ಕಟ್ ಮಾಡುವಾಗ ಏನು ಹುಲ್ಲು ಬೀಳುತ್ತೆ ಅದನ್ನು ಕೂಡ ಜಮೀನಿಗೆ ಸೇರಿಸಿ, ಯಾವುದೇ ಕಾರಣಕ್ಕೂ ಖಂಡಿತವಾಗಿ ಸುಡೋದನ್ನ ನಿಲ್ಲಿಸಿ. ಸುಡಬೇಡಿ ಶಿವಣ್ಣ, ದಯವಿಟ್ಟು, ಯಾಕೆಂದ್ರೆ ಪರಿಸರದ ಮಾಲಿನ್ಯ ಉಂಟಾಗುತ್ತೆ. ಈಗ ದೆಹಲಿ ಸುತ್ತಮುತ್ತ ಇದೇ ಸಮಸ್ಯೆಯಿಂದನೇ ಅಲ್ಲಿ ವಾಯುಮಾಲಿನ್ಯ ಜಾಸ್ತಿ ಆಗಿ ಅದ್ರ ಬಗ್ಗೆ ವಿರುದ್ಧವಾಗಿ ಕಾನೂನನ್ನೇ ತರಬೇಕು ಅಂತ ಈಗ ಸರ್ಕಾರ ನೋಡ್ತಾ ಇರುವಾಗ ಇದನ್ನ ಸಾವಯವ ಗೊಬ್ಬರವಾಗಿ ಬಳಸ್ಕೊಳ್ಳೋದು ಒಳ್ಳೆಯದು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಗಿರಿ ಅಂತ, ಹೊಳಲಕ್ಷ್ಮಪುರ, ಹಾಸನ ಜಿಲ್ಲೆ ಸರ್. ಗಿರಿ ಅವರೇ, ಪ್ರಶ್ನೆ ಕೇಳಿ. ಸರ್, ಏನ್ ಗೊತ್ತಾ, ಈಗ ನಮ್ದು ಪುರಸಭೆ ವ್ಯಾಪ್ತಿ ನಮ್ದು, ನಾವು ಎರೆಹುಳ ಗೊಬ್ಬರ ಮಾಡಿಸ್ಬೇಕು ಮತ್ತೆ ಸಾವಯವ ಮಾಡ್ಬೇಕು ಅಂದ್ರೆ ಸಹಾಯಧನ ನಾವು ಎರಕ್ ಕೇಳಕ್ ಹೋದ್ರೆ ನಿಮ್ ಬರುತ್ತ ಅಂತ ಹೇಳ್ತಾರಲ್ಲ ಸರ್, ಅದ್ ಹೆಂಗೆ ನಮ್ಗೆ ಯಾವ ರೀತಿ ಮಾಡ್ಬೋದು ನಾವು ಪುರಸಭೆ ವ್ಯಾಪ್ತಿಯಲ್ಲಿ ಸಾವಯವ ಗೊಬ್ಬರ? ನೀವು ಬಹುಶಃ ಪುರಸಭೆ ವ್ಯಾಪ್ತಿಗೆ ಬರೋದ್ರಿಂದ ಯಾವುದೇ ತರ ನಿರ್ಬಂಧನೆ ಇಲ್ಲ. ಕೃಷಿ ಇಲಾಖೆ ತಮ್ಮ ರೈತ ಸಂಪರ್ಕದ್ರೆ ತಾವು ತಮ್ಮದ ಕಸ್ಬಾ ಹೋಬಳಿಯಲ್ಲಿ ನಮ್ಮ ರೈತ ಸಂಪರ್ಕ ಅಂತ ಕೇಂದ್ರದಲ್ಲಿ ತಾವು ಸಂಪರ್ಕಿಸಿ ತಾವು ಅರ್ಜಿ ಕೊಟ್ಟರೆ ತಮಗೆ ಕೃಷಿ ಇಲಾಖೆ ಕೇಳಿದ ಎರೆಹುಳ ಘಟಕ ಮಾಡೋಕ್ಕೆ ಮತ್ತು ಗೊಬ್ಬರಕ್ಕೆ ಅದಕ್ಕೆ ಆದಂಥ ಸವಲತ್ತು ಇದೆ. ಅಲ್ಲಿ ಯಾವುದೇ ತರ ಪುರಸಭೆ ವ್ಯಾಪ್ತಿ ಬರೋದ್ರಿಂದ ಯಾವುದೇ ರೈತರಿಗೆ ನಿರ್ಬಂಧನೆ ಇಲ್ಲ. ಇವರು ತಯಾರಿಸ್ಕೋಬಹುದು ಅಂತ ಗಿರಿಯವರು. ಹಲೋ, ಹೇಳಿ ಕೇಳಿಸ್ತಾ ಹೇಳಿ. ಈಗ ನಮ್ದು ಹಸು ಹಸು ಸಾಕಕ್ಕೂ ಕೂಡ ಹಸು ಸಲೊಂದು ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತಾರೆ ಈಗ, ಅದಕ್ಕೂ ಕೂಡ ಸಹಾಯಧನ ಇಲ್ಲ, ನಿಮ್ಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲ, ನಾನು ಬಹುಶಃ ನಿಮ್ಗೆ ನೀವು ಉದ್ಯೋಗ ಖಾತ್ರಿಯ ಸಂಬಂಧಪಟ್ಟ ಹಾಗೆ ತಾವು ಹೇಳ್ತಾ ಇದ್ರಿ, ಆ ಕಟ್ಟಿಗೆ ಆಗ್ಲಿ ಅಥವಾ ಎರೆಹುಳ ತೊಟ್ಟಿಗಳು ಕೃಷಿ ವಿಶೇಷವಾಗಿ ಆ ಏನು ಉದ್ಯೋಗ ಖಾತ್ರಿ ಯೋಜನೆ ಮಾತ್ರ ಗ್ರಾಮ ಪಂಚಾಯತ್ಗಿದೆ. ಈ ಉಳುಕಿದ ಯೋಜನೆಗಳು ಪುರಸಭೆಗೆ ವ್ಯಾಪ್ತಿಯಾದಂತಹ ಕೃಷಿ ಇಲಾಖೆ ಸವಲತ್ತುಗಳಿಂದ ಯಾವುದೇ ತರ ವಂಚಿತವಾಗಿಲ್ಲ. ತಾವು ಅದನ್ನ ಕೃಷಿ ಇಲಾಖೆ ಹೋಗಿ ಅರ್ಜಿ ಕೊಟ್ಟರೆ ಖಂಡಿತ ತಮಗೆ ಆ ಸವಲತ್ತು ಸಿಗುತ್ತೆ. ಒಳ್ಳೆಯದು, ಧನ್ಯವಾದಗಳು ತಿಳಿಸೋಣ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ಚಂದ್ರು ಅಂತ. ಚಂದ್ರು ಅವ್ರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಹುಲಿಕೆರೆ ಕೊಪ್ಪಳ ಗ್ರಾಮದಿಂದ ಸರ್. ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಅಂದ್ರೆ ಸಾವಯವ ಈ ದ್ವಿದಳ ಧಾನ್ಯಗಳು ಇವೆಲ್ಲ ಕೊಡ್ತೀರಾ ಸರ್ ಚೆಲ್ಲೋಕೆ ಇದರಿಂದ ಸಹಾಯಧನದಲ್ಲಿ? ಹಾ, ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಹುಶಃ ತಮಗೆ ಗೊತ್ತಿರಬಹುದು, ಈ ವರ್ಷ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹಸಿರೆಗಲು ಗೊಬ್ಬರಗಳನ್ನು ನಮ್ಮ ಹೆಚ್ಚಿನ ರೂಪದಲ್ಲಿ ರೈತರಿಗೆ ಅನುಕೂಲ ಆಗಲಿ ಮತ್ತು ಸಾವಯವ ಇಂಗಾಲವನ್ನು ನಮ್ಮ ಮಣ್ಣಿನಲ್ಲಿ ಹೆಚ್ಚಿಗೆ ಮಾಡೋ ಒಂದು ಉದ್ದೇಶದಿಂದ ಇವಾಗ ಇರೋವಂಥ .5% ಶೇಕಡ 1%ವರೆಗೂ ಏರಿಸೋಕೆ ನಿಟ್ಟಿನಲ್ಲಿ ವಿಶೇಷವಾಗಿ ಇದೇ ವರ್ಷ ಚಾಲ್ತಿ ವರ್ಷದಲ್ಲಿ ಒಂದು ವಿಶೇಷ ಯೋಜನೆಯನ್ನು ಈಗಾಗಲೇ ಸರ್ಕಾರ ಹಮ್ಮಿಕೊಂಡಿದೆ. ಆ ಒಂದು ಯೋಜನೆಯಲ್ಲಿ ತಮಗೆ ಹಸಿರೆಲೆ ಗೊಬ್ಬರಗಳು ಮತ್ತು ಈ ಎಲ್ಲ ತಾವೇನು ಕೇಳ್ತಾ ಇದ್ರಲ್ಲ ದ್ವಿದಳ ಧಾನ್ಯಗಳ ಬೀಜಗಳು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಶೇಕಡ 50% ಸಬ್ಸಿಡಿ ಮುಖಾಂತರ ತಮಗೆ ರೈತರಿಗೆ ಒದಗಿಸಲಾಗುತ್ತದೆ. ವರ್ಷ ಪೂರ್ತಿ ಸಿಗುತ್ತೆ. ಧನ್ಯವಾದ. ಧನ್ಯವಾದಗಳು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಗಜಾನನ್ ಭಟ್ ಅಂತ, ಹೊನ್ನಾವರ ತಾಲೂಕು. ನಮಸ್ಕಾರ ಭಟ್, ಹೇಳಿ. ಗಜಾನನ್ ಭಟ್ ಅವ್ರ ಪ್ರಶ್ನೆ ಕೇಳಿ. ಸರ್, ನಮ್ದು ಇಲ್ಲಿ ಕರಾವಳಿ ಅಂದ್ರೆ ಅಡಕೆ ಕೃಷಿ ಹೆಚ್ಚಾಗಿ ಇರೋದು. ಇದು ನಾವು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಬಿಟ್ಟರೆ ಮತ್ತೇನೂ ಹಾಕಲ್ಲ. ಆದ್ರೆ ಕೆಲವು ಈಗ ಸಣ್ಣ ಸಸಿ ಬೇಗ ಬೆಳಿಲಿ ಅಂತ ರಾಸಾಯನಿಕ ಗೊಬ್ಬರ ಹಾಕ್ತಾ ಇದಾರಲ್ಲ, ಅದರಿಂದ ಏನೋ ಪ್ರಾಬ್ಲಮ್ ಆಗತ್ತ? ಈಗ ನಿಮ್ದು ಕರಾವಳಿ ಪ್ರದೇಶ ಜೊತೆಗೆ ಮಲ್ನಾಡು ಪ್ರದೇಶಗಳಾಗಿರೋದ್ರಿಂದ ಬೈ ಡಿಫಾಲ್ಟ್ ಇಂದು ಆರ್ಗ್ಯಾನಿಕ್ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಯಾಕಂದ್ರೆ ನಿಮ್ಮಲ್ಲಿ ಹೆಚ್ಚಿನ ಒಂದು ಮಳೆ ಬಿದ್ದು ಅಲ್ಲೇ ಬೀಳ್ತಕ್ಕಂಥ ಗೊಬ್ಬರಗಳೆಲ್ಲ ಎಲೆಗಳೆಲ್ಲ ಕೊಳತಾಗಿ ಸೊ ನಿಮಗೆ ರಸಗೊಬ್ಬರದ ಅವಶ್ಯಕತೆ ಬರೋದಿಲ್ಲ. ಆದರೂ ಕೆಲವರು ಬಳಸ್ತಾ ಇದ್ದಾರೆ ಅಂತಂದು ಅವರ ಒಂದು ಅವಿವೇಕ ಅಂತ ಹೇಳಬೇಕಾಗತ್ತಷ್ಟೇ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇಲ್ಲ, ಅವಶ್ಯಕತೆ ಇಲ್ಲ, ನೀವು ಇರ್ತಕ್ಕಂಥ ಇದರಲ್ಲೇ ಮಾಡಬಹುದು ಅದನ್ನ. ಅದಕ್ಕೆ ಬದಲಾಗಿ ನೀವು ಸ್ವಲ್ಪ ಎರೆಹುಳ ಗೊಬ್ಬರ ಆಗ್ಬಹುದು ಮತ್ತೆ ನಿಮ್ಗೆ ಕಾಂಪೋಸ್ಟ್ಗಳು ಆಗ್ಬಹುದು, ಇವುಗಳನ್ನ ಹಾಕ್ಬಹುದು. ದ್ರವರೂಪದ ಸಾವಯವ ಗೊಬ್ಬರ ಸಿಗ್ತದೆ ನಿಮ್ಗೆ, ಪಂಚಗವ್ಯ ಆಗ್ಬಹುದು, ಜೀವಾಮೃತ ಮತ್ತೆ ಎರೆಜಲ ಸಿಗುತ್ತೆ, ಇವುಗಳನ್ನ ಉಪಯೋಗಿಸ್ಕೊಂಡು ಗಿಡದ ಬೆಳವಣಿಗೆಗೆ ಅನುಕೂಲ ಮಾಡ್ಕೊಡ್ಬಹುದು ಅದನ್ನ. ಹೌದು, ಅವಾಯ್ಡ್ ಮಾಡಬಹುದು, ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬಹುದು. ದ್ರವ ರೂಪದ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಅದು ಏನಂತಾರೆ ಬರ ನಿರೋಧಕ ಶಕ್ತಿವರೆಗೂ ಉಂಟಾಗುತ್ತೆ. ಅಂತ ಮಳೆ ಕಡಿಮೆ ಆದಂತ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ಗಿಡಗಳನ್ನು ಚೆನ್ನಾಗಿ ಬರುವಂತ ಶಕ್ತಿ ಹೊಂದುತ್ತೆ ಅದು. ಗಜಾನಂದ ಭಟ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಹಲೋ ಸರ್. ತಮ್ಮ ಹೆಸರು? ನಾವು ನಾಗಣ್ಣ ಕಂದಗೋಳ ಅಂತೇಳಿ, ಕಾಳಗಿ ತಾಲೂಕು ರೀ. ನಾಗಣ್ಣ ಅವರೇ, ಪ್ರಶ್ನೆ ಕೇಳಿ ಸರ್. ಕಿರಿಧಾನ್ಯಗಳು ನಮ್ಮ ಇದು ನಮ್ಮ ರೇಷನ್ ಮುಖಾಂತರ ಯಾಕಂತ ಅಂತ ಬಾರ್ದು ಸರ್ ನೀವು? ಎಲ್ಲ ಇವತ್ತು ಸಾವಯವ ಕೃಷಿಗೆ ಸಂಬಂಧಪಟ್ಟದ್ದು. ರೈತ ಬಾಂಧವರು ತಮ್ಮ ತಮ್ಮ ನಾಗಣ್ಣವರೇ ತಾವು ಪ್ರಶ್ನೆ ಒಳ್ಳೇದು ಕೇಳಿದ್ರೆ, ಈಗ ಬಹುಶಃ ನಾವು ಹೊಸ ಒಂದು ಯೋಜನೆಯಲ್ಲಿ ಅದನ್ನ ನಮ್ಮ ಸರ್ಕಾರಕ್ಕೆ ಅದು ಪ್ರಸ್ತಾವನೆ ಸಲ್ಲಿಸಿದೀವಿ. ರೈತರು ಕಿರಿಧಾನ್ಯಗಳನ್ನು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ, ಆ ಬೆಳೆದಂತ ಪದಾರ್ಥಗಳು ತಾವು ಹೇಳದಂಗೆ PDS ಅಲ್ಲಿ ತರಬೇಕು ಅಂತ ತಾವೇನು ಪ್ರಸ್ತಾಪ ಮಾಡಿದ್ರಿ, ಅದು ಈಗಾಗಲೇ ನಮ್ಮ ಸರ್ಕಾರ ಮಟ್ಟದಲ್ಲಿ ಚಿಂತನೆಯಲ್ಲಿ ಇದೆ. ಇದು PDS ಸಿಸ್ಟಮ್ ಕೇಂದ್ರ ಸರ್ಕಾರದ ಒಂದು ನೀತಿಯಲ್ಲಿ ಬರುತ್ತೆ, ಆದ್ರೂ ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಈ ಪ್ರಸ್ತಾವನೆ ಸಲ್ಲಿಸಿದ್ವಿ. ಇದು ಚಿಂತನೆಯಲ್ಲಿದೆ, ಸರ್ಕಾರ ಮಟ್ಟದಲ್ಲಿ ಚಿಂತನೆಯಲ್ಲಿದೆ. ನಮಸ್ಕಾರ ನಾಗಣ್ಣ ಅವರೇ. ಮತ್ತೊಂದು ದೂರವಾಣಿ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ತಾವು? ನಾವು ಬಿಜಾಪುರ ಜಿಲ್ಲೆ ಚಿಡಗುಂದಿ ಗ್ರಾಮದಿಂದ ಸರ್. ಬಿಜಾಪುರ ಜಿಲ್ಲೆ. ನಿಮ್ಮ ಹೆಸರು? ನನ್ನ ಹೆಸರು ಬಂದೆ ನವಾಜ್ ಅಂತ ಸರ್. ಬಂದೆ ನವಾಜ್ ಅವರೇ, ಪ್ರಶ್ನೆ ಕೇಳಿ ಸಾವಯವ ಕೃಷಿಗೆ ಸಂಬಂಧಪಟ್ಟ ಹಾಗೆ. ಹೌದ್ರಿ ಸರ್, ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ, ಹೇಳ್ರಿ. ಮತ್ ಸರ್, ಈಗ ಇದು ತೋಟಗಾರಿ ಬಳಕೆ ಇರ್ರಿ ಸರ್, ಇವ್ ನಿಂಬಿ ಗಿಡಕ್ರಿ, ಅವ ಪೇರಲ್ ಗಿಡಕ್ರಿ ಸರ್, ಕೊಟ್ಟಿಗೆ ಗೊಬ್ಬರ ಹಾಕ್ ಅಂತ ಹೇಳ್ತೀರಿ. ಗೊಬ್ಬರ ಹಾಕಿದ್ರೆ ಹುಳ ಹತ್ತಾವ್ ಅಂತ ಹೇಳ್ತಾರಲ್ಲ ಸರ್, ಅದಕ್ಕೆ ಮತ್ ಏನ್ ಕ್ರಮ ಕೈ ಕೊಳ್ಬೇಕ್ರಿ? ಇಲ್ಲ, ಇದು ಯಾರೋ ಸುಮ್ಮನೆ ಒಂದು ಕಿಡಿಗೇಳಿಗಳು ಮಾಡಿರ್ತಕ್ಕಂಥ ಇದಷ್ಟೇ. ಸೊ ಯಾವುದೇ ರೀತಿಯಲ್ಲಿ ಸಾವಯವ ಗೊಬ್ಬರಗಳನ್ನ ಬಳಸಿದ್ರೆ ನಿಮಗೆ ಕೀಟ ಹತ್ಕೊಳ್ತದೆ, ರೋಗ ಹತ್ಕೊಳ್ತದೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು. ಇಲ್ಲ ಇಲ್ಲ, ಇಂತಹ ಇಂತಹ ಹೇಳಿಕೆಗಳಿಗೆ ನೀವು ಕಿವಿ ಕೊಡಬೇಡಿ. ಖಂಡಿತವಾಗಿ ಹಾಕಿ ಹಾಕಿ ಬೇವಿನ ಒಂದು ಹಿಂಡಿಯನ್ನು, ನಿಮ್ ಬಿಜಾಪುರ ಜಿಲ್ಲೆಯಲ್ಲಿ ಬೇವಿನ ಹಿಂಡಿ ಸಿಗುತ್ತೆ, ಅದು ಹಾಕಿದ್ರೆ ನಿಮ್ಮ ಇವನ ಕೀವಟ ಬಾಧೆ ಇದ್ರು ಕೂಡ ಅದು ಕೀಟ ಬಾಧೆ ಶಕ್ತಿ ಬರುತ್ತೆ, ನಿರೋಧ ಶಕ್ತಿ ಬರುತ್ತೆ. ಹೌದು ಹೌದು, ಅದ್ರ ಜೊತೆಗೆ ನಿಮ್ ಗೊಬ್ಬರ ಜೊತೆಗೆ ಬೇವಿನ ಹಿಂಡಿ ಹಾಕ್ರಿ. ನಿಮ್ಮಲ್ಲಿ ಸಾಧಾರಣವಾಗಿ ಸಿಗುತ್ತೆ ಬಿಜಾಪುರ ಜಿಲ್ಲೆ ಬೇವಿನ ಹಿಂಡಿ, ಇಡೀ ರಾಜ್ಯಕ್ಕೆ ಸಪ್ಲೈ ಆಗ್ತದೆ. ನೀವು ನಿಮ್ ನಿಮ್ಮ ಹೊಲದಲ್ಲಿ ಹಾಕ್ರೆ ನಿಮ್ಮ ಒಂದು ಇದುಗಳಿಗೆ ಒಳ್ಳೇ ಆಗುತ್ತೆ ಗಿಡಗಳಿಗೆ. ಹಾಕ್ರಿ, ಒಂದ್ 4-5 KG ನಿಮ್ಮ ನಿಮ್ಮ ಅನುಕೂಲವಾಗಿ ಹಾಕ್ರಿ. ಅದಕ್ಕೆ ಮಿಕ್ಸ್ ಮಾಡಿ ಹಾಕಿ, ಕೊಟ್ಟಿಗೆ ಒಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕ್ರಿ. ಒಳ್ಳೇದು, ಬಂದೇ ನವಾಜ್ ಅವರೇ ಕರೆ ಮಾಡಿದ್ಕೆ ಧನ್ಯವಾದಗಳು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್, ಬಸವರಾಜ್ ಅಂತ ಹೇಳಿ ಕೊಪ್ಪಳದಿಂದ. ಬಸವರಾಜ್ ಅವರ ಪ್ರಶ್ನೆ ಕೇಳಿ ಸರ್. ಈಗ ಎಳವಳಿ ತೊಟ್ಟಿ ಇಲ್ಲಿ ಚಾಲು ಮಾಡಿ ಅದ್ರಿ ಕೊಪ್ಪದಲ್ಲಿ. ಈಗ ಎಳವಳಿ ತೊಟ್ಟಿಯಿಂದ ನಾವು ಎರೆಜಲನ ಪಡ್ಕೋಬಹುದಾ? ಎರೆಜಲವನ್ನು ಹೇಗೆ ಉತ್ಪಾದನೆ ಅಂದ್ರೆ, ನೀವು ಎರೆಹುಳು ತೊಟ್ಟಿಲಿ ಏನು ಹುಳಗಳು ನಿಮಗೆ ಉತ್ಪತ್ತಿ ಆಗ್ತವೆ, ಅವುಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಂಡು ಅದನ್ನ ಇದು ಮಾಡಿಕೊಂಡು ಅದನ್ನ ನೀರು ಏನು ಈಚೆ ಬರ್ತವೆ ಅದನ್ನ ಉಪಯೋಗಿಸಬೇಕಾಗತ್ತೆ. ನೀವು ಎರೆಹುಳು ಗೊಬ್ಬರಕ್ಕೆ ನೀರು ಬಿಟ್ರೆ ನಿಮಗೆ ಪೋಷಕಾಂಶದ ಲಾಸ್ ಆಗ್ತದೆ, ನಷ್ಟ ಆಗುತ್ತೆ. ಸೊ ಎರೆಹುಳುವಿಂದ ಏನು ಎಕ್ಸ್ಕ್ರೀಷನ್ ಬರ್ತದೆ ಅದನ್ನ ತಗೊಂಡು ನೀವು ಮಾಡಬೇಕಾಗತ್ತೆ. ಹೌದು ಹೌದು, ಸಪರೇಟ್ ಮಾಡ್ಕೋಬೇಕಾಗ್ತದೆ. ನಮ್ಮ ನಮ್ಮ ಕೊಪ್ಪಳ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಿದ್ರೆ ಅದರದ್ದು ಮಾಡೆಲ್ ಕೂಡ ಮಾಡಿದ್ದಾರೆ, ಯಾವ ತರ ಮಾಡ್ಬೇಕಂತ ಒಂದು ಮಾಡೆಲ್ ಕೂಡ ಇದೆ. ತಾವು ಅಲ್ಲಿ KVK ಕೊಪ್ಪಳದಲ್ಲಿ ತಾವು ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ತಮಗೆ ಅದ್ರ ಬಗ್ಗೆ ತಾಂತ್ರಿಕ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಈಗ ಅದು ಕೃಷಿ ಇದು ಎಳೆಯೂರು ಜರ ಇರ್ತದಲ್ಲ ಸರ್, ಅದನ್ನ ಎಲ್ಲ ವಾಣಿಜ್ಯ ಬೆಳೆಗಳಿಗೂ ತರಕಾರಿಗಳಿಗೂ ಉಪಯೋಗಿಸಬಹುದಲ್ಲ? ಖಂಡಿತವಾಗಿ ಉಪಯೋಗಿಸಬಹುದು, ಒಳ್ಳೆ ಗುಣಮಟ್ಟದ ಪೋಷಕಾಂಶ ಮಿಶ್ರಣ ಅದು. ಮತ್ತೆ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನಾವು ನಂಜನಗೂಡು ತಾಲೂಕು ಯಲಚಗೆರೆ ಗ್ರಾಮದಿಂದ ಯೋಗೇಂದ್ರ ಪ್ರಸಾದ್. ಯೋಗೇಂದ್ರ ಪ್ರಸಾದ್ ಅವರ ಪ್ರಶ್ನೆ ಕೇಳಿ ಸರ್. ನಮ್ಮ ಜಮೀನಲ್ಲಿ ಅರಶಿನ ಮರ, ತೇಗಿನ ಮರ ಇದೆ, ಅದರಿಂದ ಮರದಿಂದ ಉದುರುವಂತ ಎಲೆಯನ್ನ ಟ್ರೆಂಚ್ ಹೊಡೆದು ಗುಂಡಿಗೆಲ್ಲ ಸೇರಿಸ್ತಾ ಇದೀವಿ ಸರ್. ಸರಿ, ಫಲವತ್ತತೆಯನ್ನ ಮಾಡಿದೀವಿ. ಇವಾಗ ಏನಾಗಿದೆ ಅಂದ್ರೆ, ನಮ್ಮ ಪಕ್ಕದ ಜಮೀನವರು ಒಬ್ರು ಕಲ್ಲು ಗಣಿಗಾರಿಕೆ ಮಾಡ್ಬೇಕು ಅಂತ ಲೈಸೆನ್ಸ್ ತಕೊಂಡಿದ್ದಾರೆ ಸರ್. ಅದಕ್ಕೆ ಸ್ವಲ್ಪ ನೀವು ಉನ್ನತ ಮಟ್ಟದ ಅಧಿಕಾರಿಗಳು ಸ್ವಲ್ಪ ಮಾಹಿತಿ ಹೇಳಿ ಸರ್. ಅಲ್ಲ, ನೀವು ಸಂಬಂಧಪಟ್ಟ ಮೈನ್ಸ್ ಅಂಡ್ ಜಿಯಾಲಜಿ ಅವರಿಗೆ ನೀವು ಅದನ್ನ ಕೊಡಬೇಕಾಗತ್ತೆ, ಯಾಕಂದ್ರೆ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದಲ್ಲ ಅದು. ಸೊ ಹಾಗಾಗಿ ಸಂಬಂಧಪಟ್ಟ ಇಲಾಖೆನ ಸಂಪರ್ಕಿಸಿ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಿ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ಕೆ. ಈಗ ಮತ್ತೊಂದು ದೂರವಾಣಿ ನಮಗೆ ಕಾಯ್ತಾ ಇದೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮರೋ ಸಿದ್ದೇಶ್ ಸರ್. ಸಿದ್ದೇಶ್ ಅವರು ಎಲ್ಲಿಂದ ಮಾತಾಡ್ತಾ ಇದ್ದಾರೆ? ಕೊಪ್ಪಳ ಜಲಾಲ್ಬುರ್ಗ್ ತಾಲೂಕು ಲಕ್ಷ್ಮಣಗುಳೆ. ಸಾವಯವ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿ ಸರ್. ಇದು ಭೂಮಿ ಬಿರುಸಾಗೋದಕ್ಕೆ ಸರ್, ಎರೆಹೊಲ ಸರ್ ನಮ್ದು. ಇದಕ್ಕೆ ಮಾಡೋಕು ನಾವೆಲ್ಲ ಸೇದಿ ಹಾಕ್ತಿವಿ, ದನ ಕಟ್ಟಿ ಎಲ್ಲ ಗೊಬ್ಬರ ಹಾಕ್ತಿವಿ ಸರ್, ಏ ಮಾಡೋಕಂತ. ಅದೇ ಉತ್ತಮವಾದಂತ ಕ್ರಮ ಅಲ್ವೇ? ಅದ ಬಿರುಸಾಗತ್ ಸರ್, ಅದ ಮಿದುವಾಗಬೇಕಾದ್ರೆ ಏನ್ ಮಾಡಕ್ ಸರ್? ಜಿಪ್ಸಮ್ ಬಳಸಬೇಕಾಗುತ್ತೆ ನೀವು. ಜಿಪ್ಸಮ್ ಅನ್ನು ಹಾಕ್ಬೇಕು. ಜಿಪ್ಸಮ್ ಬಳಕೆ ಆಗ್ತಕ್ಕಂಥ ಬೆಳೆಗಳನ್ನ ಬೆಳೆದು ಹೆಚ್ಚಿನ ಪ್ರಮಾಣದಲ್ಲಿ ಜಿಪ್ಸಮ್ ನ ಉಪಯೋಗಿಸಿ ಒಂದೇ ಋತುವಿಗೆ ಅದು ಆಗ್ತದೆ ಅಂತ ಹೇಳಲಿಕ್ಕೆ ಬರಲ್ಲ. ನೀವು ಪ್ರತಿ ಸಲ ಅದನ್ನು ಯೂಸ್ ಮಾಡ್ತಾ ಇರ್ಬೇಕು, ಹಾಕ್ತಾ ಇರ್ಬೇಕು. ಬಳಕೆಯಿಂದಾಗಿ ಆಗ ನಿಮ್ಮ ಜಮೀನನ್ನ ಸವಳಿನಿಂದ ಸ್ವಲ್ಪ ಉತ್ತಮಪಡಿಸಬಹುದು. ಅಂದ್ರೆ ಇವ್ರದ್ದು ಕರ್ಲು ಜಮೀನ್ ಆಗಿರ್ಬೋದು. ಹೌದು ಹೌದು, ಹಾಗಾಗಿ ಪಿ ಎಚ್ ಜಾಸ್ತಿ ಆಗ್ಬಿಡುತ್ತೆ ಸರ್. ಹಾಗಾಗಿ ಹಂಗಾಗಿ ನಾವು ಎತ್ತುಗಳು ಕಟ್ತೀವಿ ಸರ್, ಆಮೇಲೆ ತೊಗರಿ ಕಟ್ಟಿಗೆ ಎಲ್ಲ ಅಲ್ಲೇ ಹಾಕ್ತಿವಿ ಸರ್. ಹೌದೌದು, ಹೊಲಕ್ಕೆ ಹಾಕ್ತಿವಿ ಸರ್. ನಿಮ್ಮಲ್ಲಿ ನೀರಾವರಿ ಸೌಲಭ್ಯ ಇದೆಯಾ? ಇದೆ ಸರ್. ಇದ್ರೆ ಒಂದ್ ಎರಡು ಇಂಚ್ ನೀರನ್ನ ನಿಲ್ಸಿ ಆ ನೀರನ್ನ ಹೊರಗಡೆ ತಳ್ಳಿ. ಹೌದ್ ಸರ್. ಸೊ ಹಾಗಾಗಿ ಸವಳಂಶ ಸ್ವಲ್ಪ ಅದು ಜಮೀನಿಂದ ಹೊರಗಡೆ ಹೋಗ್ತದೆ. ಆಯ್ತು ಸರ್. ಅದ ಮತ್ತು ಹಸಿರೆಲೆ ಗೊಬ್ಬರಗಳನ್ನ ಹೊದಿಕೆ ಮಾಡಿ, ಹಸಿರೆಲೆ ಗೊಬ್ಬರಗಳನ್ನ ಈ ಸೆಣಬು ಸಿಗ್ತದಲ್ಲ ಕೃಷಿ ಇಲಾಖೆಯಲ್ಲಿ, ಸೆಣಬು ಅದನ್ನು ತಂದು ಒಂದ್ಸರಿ ಹೊಡೆದ್ರೆ, ಮುಗ್ಗು ಹೊಡೆದ್ರೆ ಸ್ವಲ್ಪ ನಿಮ್ಮ ಜಮೀನು ಸಡ್ಲ ಆಗುತ್ತೆ, ಮೃದುವಾಗಿ ಆಗುತ್ತೆ ಸ್ವಲ್ಪ ಆದ್ರೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಹರೇ ಕೃಷ್ಣ. ನಮಸ್ಕಾರ. ನಮಸ್ಕಾರ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿದ್ದೀನಿ. ಗಿರಿ ಗೋವರ್ಧನ ಕದ್ರಿ ಗ್ರಾಮ ಪರಶುರಾಮ ಕ್ಷೇತ್ರ ಮಂಗಳೂರಿಂದ ಮಾತಾಡ್ತಿದ್ದೀನಿ ಸರ್. ಪ್ರಶ್ನೆ ಏನಂದ್ರೆ, ಈ ದೇಶಿ ಹಸು ಗೋಮೂತ್ರ ಇದೆಯಲ್ಲ, ಅದು ಮತ್ತೆ ನಮ್ಮ ವಿದೇಶಿ ಹಸುಗಳು, ಈಗ ನಮ್ಮ ದೇಶಿ ಹಸುಗಳು ಬೃಂದಾವನ ಮಥುರ ಈ ಕಡೆ ಮತ್ತೆ ತಿರುಪತಿ ನವದ್ವೀಪದಲ್ಲೆಲ್ಲ ಇರುವ ಹಸುಗಳ ಗೋಮೂತ್ರ ಗುಣಮಟ್ಟದಲ್ಲಿ ತುಂಬಾ ಶ್ರೇಷ್ಠ ಅಂತ ಈಗ ವಿಜ್ಞಾನಿಗಳೆಲ್ಲ ಹೇಳ್ತಾರೆ. ಅದ್ರಿಂದ ಮಾಡಿರುವಂತ ಗಂಜಲ ಅಥವಾ ಸಾವಯವ ಗೊಬ್ಬರ ಏನಿದೆಯಲ್ಲ, ಅದ ಮಾರ್ಕೆಟಿಂಗ್ ಏನಾದ್ರು ಒಂದು ನಮ್ಗೆ ವ್ಯವಸ್ಥೆ ಇದೆಯಾ ಅಂತ. ಮತ್ತೆ ಅದು ಅದ ಗುಣಮಟ್ಟವನ್ನ ಪರೀಕ್ಷೆ ಮಾಡೋದಕ್ಕೆ ಈ ಬೇರೆ ಹಸುಗಳಿಂದ ಆಸ್ಟ್ರೇಲಿಯನ್ ಇತ್ಯಾದಿ ಹಸುಗಳ ಇದಕ್ಕೂ ಇದು ತುಂಬಾ ಅಂತ ಹೇಳ್ತಾರೆ. ಅದನ್ನ ಪರೀಕ್ಷೆ ಮಾಡೋದಕ್ಕೆ ಈಗ ನಂದಿನಿ ಹಾಲು ಹೇಗೆ ಪರೀಕ್ಷೆ ಮಾಡ್ತಾರಲ್ಲ, ಆತರ ಮೀಟರ್ ಪರೀಕ್ಷೆ ಅಂತ ಏನಾದ್ರು ಇದೆಯಾ ಅಂತ, ಎಡಲ್ಟ್ರೇಷನ್ ಆಗದ ಹಾಗೆ ಅಂತ ನನ್ನ ಪ್ರಶ್ನೆ ಸರ್. ಹರೇ ಕೃಷ್ಣ. ಇಲ್ಲ, ಈಗ ವೈಜ್ಞಾನಿಕವಾಗಿ ಏನು ಈ ನಾಟಿ ತಳಿಗಳ ಹಸುಗಳಿದಾವೆ, ಅವುಗಳ ಗಂಜಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸೂಕ್ಷ್ಮ ಜೀವಾಣುಗಳು ಅಂದ್ರೆ ಅನುಕೂಲವಾಗದಂತಹ ಸೂಕ್ಷ್ಮ ಜೀವಾಣುಗಳು ಇದಾವೆ ಅಂತಕ್ಕಂಥದ್ದು ಸಿದ್ಧಪಟ್ಟಿದೆ. ಸೊ ಈಗ ಅದನ್ನ ಪರೀಕ್ಷೆ ಮಾಡಬೇಕಾದಂತೆ ತಾವು ದಯಮಾಡಿ ಪಶುಪಾಲನಾ ಇಲಾಖೆಯವ್ರನ್ನ ಸಂಪರ್ಕಿಸಿದ್ರೆ ಹೆಚ್ಚಿನ ಒಂದು ಮಾಹಿತಿ ಅವ್ರು ನಿಮಗೆ ಕೊಡ್ತಾರೆ. ಜೊತೆಗೆ ಯೂನಿವರ್ಸಿಟಿಗಳ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇಲ್ಲಾಂದ್ರೆ ಬೀದರ್ ಯೂನಿವರ್ಸಿಟಿನ ತಾವು ಕನ್ಸಲ್ಟ್ ಮಾಡಿಕೊಂಡ್ರೆ, ಪಶುವೈದ್ಯಕೀಯ ವಿಶ್ವವಿದ್ಯಾಲಯನ ನೀವು ಸಂಪರ್ಕಿಸಿದ್ರೆ ಅವ್ರು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಜೊತೆಗೆ ಈಗ ಈ ಸಗಣಿ ಮತ್ತು ಗಂಜಲಗಳ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ಹಲವಾರು ಖಾಸಗಿ ಸಂಸ್ಥೆಗಳು ಅದನ್ನ ವ್ಯವಸ್ಥೆಯಲ್ಲಿ ಇದಾವೆ. ಹೌದು. ಸೊ ನೀವು ಅವುಗಳ ಒಂದು ಮಾಹಿತಿ ಪಡ್ಕೊಂಡ್ರೆ ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ ಅಲ್ಲಿ. ನಿಮ್ಮ ಕೃಷಿ ಇಲಾಖೆಯಿಂದ ಸಿಗುತ್ತಲ್ಲ? ಇಲ್ಲ, ಕೃಷಿ ಇಲಾಖೆಯಲ್ಲಿ ಈ ಮಾಹಿತಿ ನಿಮಗೆ ದೊರಕೋದಿಲ್ಲ. ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಮಾಡಿ ಇಲ್ಲಾಂದ್ರೆ ಬೀದರ್ನ ಪಶುವೈದ್ಯಕೀಯ ವಿಶ್ವವಿದ್ಯಾಲಯನ ಸಂಪರ್ಕಿಸಬಹುದು. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಸರ್. ನಾನು ಮಂಗಳೂರಿಂದ ಇಸ್ಮಾಯಿಲ್ ಕಲ್ಲಾರಿ. ಇಸ್ಮಾಯಿಲ್ ಅವರೇ, ಪ್ರಶ್ನೆ ಕೇಳಿ. ಸರ್, ನಾವು ಸಾವಯವ ಕೃಷಿ ಮಾಡುವಾಗ ಒಲೆ ಬೂದಿ ಅಂತಲ್ವ ಸರ್, ಅದನ್ನು ಗುಡ್ಡ ಮಾಡಿ ರಾಶಿ ಹಾಕಿ ಅದನ್ನು ಬಳಸ್ತೇವೆ ಕೃಷಿಗೆ. ಮತ್ತೊಂದು ಸಾವಯವ ಕೃಷಿ ಮಾಡುವಾಗ ವರ್ಷಂ ಪ್ರತಿ ಇದು ಗಿಡದ ಬುಡ ಬಿಡಿಸಿ ಹಸಿರೆಲೆ ಉಂಟಲ್ಲ ಸರ್, ಅದು ಗೊಬ್ಬರ ಅಲ್ಲ ಹಸಿರೆಲೆ ನಾವು ಹಾಕ್ತೀವಿ. ಬುಡ ಮೊದಲು ಹಾಕ್ತಿದ್ದೇವೆ, ಈಗ ಬುಡ ಬಿರಿಸಿದ್ದು ಬಿಟ್ಟು ನಾನು 3-4 ವರ್ಷ ಆಯ್ತು ಮೇಲೆ ಮೇಲಿಂದ ಹಾಕ್ತಾ ಇದ್ದೀನಿ. ಅದು ಹಾಗೆ ಹಾಕಿದ್ರೆ ಆಗುತ್ತದೆ ಅಂತ ನನಗೆ ಅದು ಬೇಕಿತ್ತು ಸರ್. ಬುಡ ಬಿರಿಸಿ ಹಾಕಬೇಕಾ ಮತ್ತೆ ಬೂದಿ ಬಳಸಬಹುದು ಅಂತ ಬೇಕಿತ್ತು ಸರ್ ನನಗೆ. ನಿಮ್ಮದು ಅತಿ ಹೆಚ್ಚು ಮಳೆ ಬೀಳ್ತಕ್ಕಂತ ಪ್ರದೇಶ ಆದ್ರಿಂದ, ಸೊ ನೀವು ನೇರವಾಗಿ ಅದನ್ನ ಹಾಕಿದ್ರೆ ಬಿತ್ತಕ್ಕಂತ ಮಳೆಯಿಂದ ಅದು ಕೊಳತು ಚೆನ್ನಾಗಿ ಭೂಮಿಗೆ ಸೇರ್ಕೊಳ್ಳುತ್ತೆ. ಆದರೆ ಸುತ್ತ ಬುಡ ಬಿಡಿಸಿ ಮಾಡೋದು ಉತ್ತಮವಾದಂಥ ಇದು, ಅದರಲ್ಲಿ ಲಾಸ್ ಆಗೋದಿಲ್ಲ, ನಷ್ಟ ಆಗೋದಿಲ್ಲ. ಸೊ ನೀವೇನು ಹಾಕ್ತೀರಿ ಅದು ಪೂರ್ತಿ ಅಂಶ ಬೇರೆಗಳು ಸುಲಭವಾಗಿ ಹೀರ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಬುಡಗಳನ್ನ ಬಿಡಿಸಿ ಬೇರನ್ನ ಬಿಡಿಸಿ ಹಾಕಿ, ನಿಮಗೆ ಉತ್ತಮವಾದಂತ ಒಂದು ಫಲಿತಾಂಶ ಸಿಗುತ್ತೆ ಅದರಲ್ಲಿ. ಮತ್ತೊಂದು ತೆಂಗಿನಿದ್ದು ಅಂತ ಸರ್, ಚಿಕ್ಕದ್ದು ಎಂತದದು ಮಿಡಿ ಅದೆಲ್ಲ ಉದುರಿ ಹೋಗುತ್ತೆ, ಒಂದು 4-5-6 ಉರಿಯುದು 10 ಎಲ್ಲ ಹಾಗೆ, ಅದು ನಮ್ಗೆ ತುಂಬಾ ಆಗ್ತದೆ, ಎಲ್ಲ ಉದುರಿ ಹೋಗ್ತದೆ ಸರ್. ಇಲ್ಲ, ಅದಕ್ಕೆ ಹಲವಾರು ಕಾರಣಗಳಿರ್ಬೋದು, ಸ್ವಲ್ಪ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಸೊ ಒಂದ್ಸರಿ ಅವ್ರನ್ನ ಕರ್ಕೊಂಡು ಬಂದು ತೋರಿಸಿ ನಿಮ್ಮ ಜಮೀನ ವೀಕ್ಷಣೆ ಮಾಡಿ, ಆ ನಂತರ ಅವರೊಂದು ಪರಿಹಾರ ಹೇಳ್ತಾರೆ. ಹತ್ತಿರದ ಕೆವಿಕೆಯಲ್ಲಿ ತಾವು ವಿಜ್ಞಾನಿಗಳನ್ನು ಸಂಪರ್ಕಿಸಿದ್ರೆ ಬಹುಶಃ ತಮ್ಮ ಹೊಲಕ್ಕೆ ಭೇಟಿ ನೀಡಿ ಅವ್ರು ಏನನ್ನ ತಮಗೆ ಪರಿಹಾರ ಕೂಡ ತಮಗೆ ಸಲಹೆ ನೀಡುತ್ತಾರೆ. ಧನ್ಯವಾದ ಸುಮಲ್ ಅವ್ರಿಗೆ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಶಿವಪ್ರಸಾದ್ ಅಂತ, ಮಂಡ್ಯ ತರ ದಾಣದಳ ಸರ್. ಹಾ ಶಿವಪ್ರಸಾದ್ ಅವ್ರೆ, ಪ್ರಶ್ನೆ ಕೇಳಿ ಸರ್. ನಾವು ಈ ಸಾವಯವ ಇದ್ರಲ್ಲಿ ಬಾಳೆ ಮತ್ತೆ ಕಬ್ಬು ಎಲ್ಲ ಇದ್ ಮಾಡಿದಿವಿ. ಈ ಸಾವಯವ ಅಂದ್ರೆ ನಮಗ್ ಬೆಲೆ ಇಲ್ವಲ್ಲ ಸರ್ ಮಾರ್ಕೆಟ್ ಅಲ್ಲಿ, ಮಾರ್ಕೆಟ್ ಅಲ್ಲಿ? ಅಲ್ಲ, ಈಗ ಅದಕ್ಕೆ ಆದಂತ ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ವ್ಯವಸ್ಥೆನಲ್ಲಿ ಬಂದಿದೆ. ನೀವೇ ಬೇಕಾದ್ರೆ ಅದನ್ನ ಪ್ರಮಾಣೀಕರಣಕ್ಕೆ ಒಳಪಡಿಸಿ ನೀವೇ ಮಾರಾಟ ಮಾಡಬಹುದು. ಇಲ್ಲ ಅಂತಂದ್ರೆ ನಿಮ್ಮಲ್ಲೇ ಈಗಾಗಲೇ ಸಾಕಷ್ಟು ಸಂಘಗಳಿದಾವೆ, ಆ ಸಂಘಗಳ ಮೂಲಕ ಮಾಡಬಹುದು. ಎಫ್ ಪಿ ಓಗಳಿದಾವೆ ನಿಮ್ಮಲ್ಲಿ, ಮಂಡ್ಯದಲ್ಲಿ ಕೂಡ ಎಫ್ ಪಿ ಓಗಳಿದಾವೆ, ಅವುಗಳ ಒಂದು ಸದಸ್ಯರಾಗಿ ನೀವು ಅವುಗಳನ್ನು ಮಾಡಬಹುದು. ಸರ್ ಇಲ್ಲಿ ಕೆಲವೆಲ್ಲ ಇದ್ ಮಾಡ್ತಾ ಇದೀವಿ ಸರ್, ಸಾವಯವ ಬೆಳೀತಾ ಇದೀವಿ ರೈತರೆಲ್ಲ. ಆದ್ರೂ ನಮ್ಮ ಈ ಲೋಕಲ್ ಮಾರ್ಕೆಟ್ ಅಲ್ಲಿ ಅದಕ್ಕೆ ಸಾವಯವ ಆದ್ರೇನು ಬೇರೆ ಯಾವ್ದಾದ್ರೇನು ಅಂತ ಭಾರಿ ಕೇರ್ಲೆಸ್ ಸರ್. ಜನರ ಮನೋಭಾವನೆ ಬದಲಾಗ್ಬೇಕು ಸರ್, ಅವ್ರಿಗೆ ಅರಿವಿಗೆ ಬರಬೇಕು. ಇದು ಉತ್ತಮವಾದಂತ ಒಂದು ಆಹಾರ ಪದಾರ್ಥ ಅಂತಕ್ಕಂಥ ಅರಿವಿಗೆ ಬಂದ್ರೆ ಖಂಡಿತವಾಗ್ಲಿ ನಿಮ್ಮ ಇದಕ್ಕೆ ಉತ್ತಮ ಬೆಲೆ ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದೆ. ಆದರೂ ಇದು ಏಕಾಏಕಿ ನಾವು ಮಾಡ್ತೀವಿ ಅಂದ್ರೆ ಕಷ್ಟ, ನಿಧಾನವಾಗಿ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿಯನ್ನು ನಾವು ಕಾಣಬಹುದು. ತಮ್ಮ ತಮ್ಮ ಹೊಲವನ್ನು ತಾವು ಈಗಾಗಲೇ ಪ್ರಮಾಣೀಕರಿಸಿದಿರಾ? ದೃಢಪಟ್ಟಿದೆಯಾ ಸಾವಯವ ಕೃಷಿಯಿಂದ? ತಾವು ದೃಢಪಟ್ಟಿದೆಯಾ ತಮ್ಮ ಹೊಲ ಹಲೋ, ಅವರ ಒಂದು ದೂರವಾಣಿ ಸಂಪರ್ಕ ಅಂದ್ರೆ ಅವರು ಅವರ ಒಂದು ದೃಢಪಡಿಸಿಕೊಂಡಿದ್ರೆ ಅದರಿಂದ ಅನುಕೂಲ ಆಗುತ್ತೆ ಅಂತ. ಪ್ರಮಾಣೀಕರಣ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ಬಹಳಷ್ಟು ಪ್ರಯೋಜನಗಳಿದೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ. ಹಲೋ, ಹಲೋ ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ವಿಶ್ವನಾಥ್ ಅವರೇ, ಪ್ರಶ್ನೆ ಕೇಳಿ. ನಮ್ಮ ಪ್ರಶ್ನೆ ಏನು ಸರ್, ಎರೆಹುಳ ತೊಟ್ಟಿಯಿಂದ ಎರೆಜಲದ ಪಡೆದುಕೊಳ್ಬೇಕಂದ್ರೆ ಅದು ಯಾವ ರೀತಿ ಪಡೆದುಕೊಳ್ಬೇಕು ಸರ್? ಮತ್ತೆ ಎರೆಜಲದ ಬಗ್ಗೆ ಪ್ರಶ್ನೆ. ಈಗಾಗಲೇ ಒಂದು ಮಾಹಿತಿ ಕೊಟ್ಟಿದ್ದೀವಿ. ಸೊ ನೀವು ಎರೆಹುಳು ತೊಟ್ಟಿಯಿಂದ ಎರೆಜಲ ತಗೊಳೋದಕ್ಕೆ ಹೋಗ್ಬೇಡಿ. ಎರೆಹುಳುಗಳನ್ನ ಪ್ರತ್ಯೇಕಿಸಿ ಅದರಿಂದ ನೀವು ತಗೊಳ್ಬೇಕಾಗತ್ತೆ. ಏನೇಳಿ? ತೊಟ್ಟಿ ಮೇಲೆ ನೀರು ಚುಮ್ಸಿದ್ರೆ ಕೆಳಗಡೆ ಮಾಡಬಹುದು. ಸಾಮಾನ್ಯವಾಗಿ ನೀವು ಸ್ವಲ್ಪ ಇದು ಮಾಡಿದ್ರೆ ಎರೆಹುಳುಗಳು ಕೆಳಗಡೆ ಹೋಗಿ ಹೋಗ್ತವೆ, ಅವು ಬೆಳಕಿಗೆ ಹೆಚ್ಚಾಗಿ ಈಚೆ ಕಾಣೋದಿಲ್ಲ ಅವು. ಸೊ ಆಗ ಅದು ಕೆಳಗಡೆ ಹೋಗಿ ಹೋಗ್ತವೆ. ವಿಶ್ವನಾಥ್ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ರಮೇಶ್ ಶರಣರತ್ ಸರ್, ವಿಜಯಪುರ ಜಿಲ್ಲೆ ಬಸವನ ಬಾಗೇಡಿಯಿಂದ ಮಾತಾಡುತ್ತಾರೆ. ರಮೇಶ್ ಅವರೇ, ಈಗ ಒಂದೇ ಒಂದು ನಿಮಿಷ ಕಾಲಾವಧಿ ಇದೆ, ಬೇಗ ಪ್ರಶ್ನೆ ಕೇಳಿ. ಕೊನೆಯದಾಗಿ ಸಿಗ್ತಾರ, ಜನವರಿ ಒಳಗೂ ಈ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಸರ್, ನನ್ನ ವಿಚಾರನ ಹಂಚಿಕೊಂಡಿದ್ದೆ ಸರ. ಈಗ ಪ್ರಶ್ನೆ ಕೇಳಿ ರಮೇಶ್, ಬೇಗ. ಅದೇ ಪ್ರಶ್ನೆನೆ ಸರ್ ನಂದಿದು, ಏನಂದ್ರ ಇದ್ರ ಸಾವಯವದಿಂದ ನಾವ್ ಬಾಳ ಅನುಕೂಲ ಪಟ್ಕೊಂಡೇವ್ ಸರ್. ಈಗ ನಾವ್ ಸಾವಯವ ಕೃಷಿಗಾರ ನಮ್ಮನ್ನ ಗುರುತಿಸ್ಬೇಕು ಸರ್, ಇಷ್ಟೇ ನಮ್ ಪ್ರಶ್ನೆ. ಈಗ ಹೇಗೆ ಗುರುತಿಸ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಇವ್ರಿಗೆ? ಈಗ ತಾವು ಬಿಜಾಪುರಲ್ಲಿ ನಮ್ದೇ ಆದಂತ ಒಂದು ಫೆಡರೇಷನ್ ಕೂಡ ಇದೆ ಅಲ್ಲಿ. ಅಲ್ಲಿ ನಾವು ತಾವು ಈಗಾಗಲೇ ತಮ್ಮ ಜಮೀನನ್ನು ನೋಂದಣಿ ಮಾಡ್ಕೊಂಡಿದ್ರ, ದೃಢೀಕರಣಕ್ಕೆ ಒಳಪಟ್ಟಿದೆಯಾ ತಮ್ಮ ಜಮೀನು? ಇಲ್ಲ ಸರ್. ಹಾ, ಮೊಟ್ಟ ಮೊದಲನೇದಾಗಿ ತಾವು ಗುರುತಿಸ್ಕೋಬೇಕು ಅಂದ್ರೆ ತಾವು ನಮ್ಮ ಕರ್ನಾಟಕ ರಾಜ್ಯ ಬೀಜ ಹಾಗೂ ಸಾವಯವ ಪ್ರಮಾಣ ಸಂಸ್ಥೆ ಇದೆ, ಆ ಸಂಸ್ಥೆ ಮುಖಾಂತರ ತಾವು ತಮ್ಮ ಜಮೀನನ್ನು ದೃಢೀಕರಿಸಿಕೊಳ್ಬೇಕಾಗತ್ತೆ. ಆ ಒಂದು ಪ್ರಕ್ರಿಯೆ 3 ವರ್ಷ ಪ್ರಕ್ರಿಯೆ ಇದೆ. ತಾವು ವೈಯಕ್ತಿಕವಾಗಿ 5 ಎಕರೆ ಒಳಗಡೆ ಇದ್ರೆ 5,000 ರೂಪಾಯಿ ತಾವು ನೋಂದಣಿ ಶುಲ್ಕ ಕಟ್ಟಿ 3 ವರ್ಷ ಸತತವಾಗಿ ತಾವು ಅದನ್ನ ಪ್ರಮಾಣ ಅವರು ದೃಢೀಕರಿಸಿದ್ರೆ ತಾವು ಸಾವಯವ ಕೃಷಿಕೆಯಲ್ಲಿ ತೊಡಗಿಸ್ಕೊಂಡಂತೆ ತಮಗೆ ಪ್ರಮಾಣ ಪತ್ರ ಸಿಗುತ್ತೆ. ಆವಾಗ ಆಟೋಮೆಟಿಕ್ ಆಗಿ ತಮ್ಮನ್ನ ತಾವು ಇದು ಬೆಳೀತಾ ಇದ್ರದ್ದು ಸಾವಯವ ಪದ್ಧತಿ ಅಂತ ಹೇಳಿ ತಮ್ಮನ್ನ ಗುರುತಿಸಿ ತಮ್ಮ ಬೆಳೆದಂತ ಪದಾರ್ಥಗಳಿಗೆ ವಿಶೇಷವಾಗಿ ಸಾವಯವ ರೂಪದಲ್ಲಿ ಬೆಳೆದರ ಅಂತ ಹೇಳಿ ಅದಕ್ಕೆ ತುಂಬಾ ಬೇಡಿಕೆ ರೂಪದಲ್ಲಿ ಕೂಡ ಪಡೆದುಕೊಳ್ತಾರೆ ಬೇರೆಯವರು. ತುಂಬಾ ಸಂತೋಷ ವೆಂಕಟರಾಮ ರೆಡ್ಡಿ ಪಾಟೀಲ್ ಅವರೇ, ಹಾಗೆ ರಾಜು ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀರ. ಹಾಗೆ ರೈತ ಬಾಂಧವರು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿ ಪ್ರಶ್ನೆ ಕೇಳಿ ಒಂದು ಮಾಹಿತಿ ಪಡ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸೋಣ. ನಮಸ್ಕಾರ. ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.